ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಮಾ ಅವರೇ. ಮೇಡಮ್ ನಮಸ್ತೆ, ನಾನು ಸುಮಾ ಚಿಕ್ಕಮಗಳೂರಿಂದ. ನಮಸ್ತೆ. ಹೇಗೆ ಅರ್ಥೈಸ್ಕೊಂಡಿದ್ದೀರಾ ಇದನ್ನ? ಚುಟುಕಾಗಿ ಹೇಳ್ಬಿಡಿ, ಸಮಯದ ಅಭಾವ ಇರೋದ್ರಿಂದ. ಹೇಳಿ. ಹಲೋ ಹೇಳಿ. ಹಲೋ ಹಲೋ. ಹೇಳಿ ಹೇಳಿ, ಜೋರಾಗಿ ಹೇಳಿ. ಕೇಳಿಸ್ತಾ ಇದೆ ಅಲ್ವಾ? ಈಗ ಕೇಳಿಸ್ತಿದ್ಯಾ? ಏನೋ ಲೈನ್ ನಲ್ಲಿ ಕಿರಿಕಿರಿ ಆಗಿದೆ. ಕೇಳಿಸ್ತಿದ್ಯಾ? ಹಲೋ ಹಲೋ, ನನಗೆ ಕೇಳಿಸ್ತಾ ಇದೆ, ನೀವು ಹೇಳ್ಕೊಂಡು ಹೋಗಿ. ಎರಡನೇ ಪದ ಗೊಂದಲಕ್ಕೆ ಲೈನ್ ಅಲ್ಲಿ ಕಿರಿಕಿರಿ ಆಯ್ತು. ಸುಮಾ ಅವರು ಮಾತನಾಡಲಿಕ್ಕೆ ರೆಡಿ ಇದ್ರು, ಆಗ್ಲಿಲ್ಲ. ಶ್ರೋತೃಗಳೇ, ಯಶಸ್ಸು ಸಿಗುವುದು ಅರಿವಿನಿಂದಲ್ಲ, ಅದರ ಆಚರಣೆಯಿಂದ. ಯಾವುದನ್ನೇ ಆಗ್ಲಿ ನಾವು ಪಾಲಿಸೋದು ಇಂಪಾರ್ಟೆಂಟ್. ಜಸ್ಟ್ ನಾವು ಅದನ್ನ ಅರ್ಥೈಸ್ಕೊಳ್ಳೋಕ್ಕಿಂತ ಅದನ್ನ ಆಚರಣೆಗೆ ತರಬೇಕು. ಅವಾಗ ನಾವು ಅನ್ಕೊಂಡಿದ್ದನ್ನ ಯಾವುದನ್ನೇ ಆಗ್ಲಿ ಸಾಧನೆ ಮಾಡಬೇಕು. ಅಜ್ಞಾನ, ಅಶ್ರದ್ಧೆ, ಅನಾಸಕ್ತಿಗಳ ಕವಚಗಳನ್ನೆಲ್ಲ ಬಿಟ್ಬಿಟ್ಟು ಅದನ್ನ ನಾವು ಬದಿಗೊತ್ತಿ ನಾವು ಆಚರಣೆಗೆ ತರಬೇಕು. ಕೆಲವು ಅನುಷ್ಠಾನಕ್ಕೆ ತರೋದು ಅಂತ ಹೇಳ್ತೀವಿ, ಮೈಗೂಡಿಸ್ಕೋಬೇಕು. ನಾವು ಯಶಸ್ಸಿನ ಶಿಖರದೆಡೆಗೆ ಸಾಗುವ ಹೆದ್ದಾರಿಯಲ್ಲಿ ನಾವು ಸಾಕಷ್ಟು ಕಲ್ಲು ಮುಳ್ಳುಗಳು ಇದ್ದೇ ಇರುತ್ತೆ. ಆ ಅರಿವು ಮೂಡಿಸ್ಕೊಳ್ಳೋದ್ ಸಾಲದು, ಅದನ್ನ ಆಚರಣೆಗೂ ತಂದ್ಕೋಬೇಕು ಅನ್ನೋದು ಇದರ ಒಂದು ಅರ್ಥ. ಪದ ಸಂಪದ ಇನ್ನೇನು ಮುಗಿಸೋ ಸಮಯ ಆಯ್ತು. ನಾನು ಸ್ಟುಡಿಯೋದಿಂದ ಮೋಹನಾಕ್ಷಿ, ತಾಂತ್ರಿಕ ನೆರವು ಶ್ರೀಕಾಂತ್ ವಿ ಮೇಲ್ಮುರಿ ಹಾಗೂ ನಾಗರಾಜ್ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಎರಡನೇ ಬಾರಿ ಒಂಚೂರು ಲೈನ್ನಲ್ಲಿ ವ್ಯತ್ಯಯ ಆಗಿ ಕಾಲ್ಸ್ನ ತಗೊಳ್ಳಿಕ್ಕಾಗಲಿಲ್ಲ. ಮತ್ತೊಮ್ಮೆ ಪದ ಸಂಪದದಲ್ಲಿ ಭೇಟಿಯಾಗೋಣ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ, ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಮೂಢನಂಬಿಕೆಗಳು, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗ್ತಾ ಇದೆ. ಸಂದರ್ಶಕರು ಅರಕಲ್ಗುಡುವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3,600 ಸಸಿ ಐತೆ. ನರೇಗಾ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಸಾಕಾಣಿಕೆಯಲ್ಲಿನ ಮೂಢನಂಬಿಕೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯನ್ನ ಹೇಳ್ತಾ ಇದ್ರಲ್ಲ, ಬನ್ನಿ ಇವತ್ತು ಆ ಮಾತುಕತೆಯ ಮುಂದುವರಿದ ಭಾಗವನ್ನ ಕೇಳೋಣ. ಈ ಮಣಕಗಳಿಗೆ ಮೊದಲ ಬೆದನಲ್ಲೇನೆ ಕೃತಕ ಗರ್ಭಧಾರಣೆಯನ್ನ ಮಾಡಿಸ್ಬೇಕು, ಇಲ್ಲದೆ ಇದ್ರೆ ಅದು ಆಮೇಲೆ ಬೆದಕ್ ಬರೋದಿಲ್ಲ ಅನ್ನುವಂಥದ್ದು ಮೂಢನಂಬಿಕೆ. ಹೌದು, ಇದು ಪಕ್ಕಾ ಮೂಢನಂಬಿಕೆನೇ. ಇದು ಅವೈಜ್ಞಾನಿಕವಾದ ಒಂದು ಕ್ರಮನ ನಮ್ಮ ರೈತರು ಪಾಲನೆ ಮಾಡ್ತಾ ಇದ್ದಾರೆ. ಮೊದಲನೇ ಬೆಲೆಗೆ ಯಾವಾಗ ಬಂತು ನಮ್ಮ ಹಸು, ನಮ್ಮ HF ಅಥವಾ ಜರ್ಸಿ ಮಣಕಗಳು ಸಾಮಾನ್ಯವಾಗಿ ಒಂದ್ ಎರಡು ವರ್ಷದೊಳಗಂತೂ ಖಂಡಿತ ಬೆಲೆ ಬಂದೇ ಬರ್ತವೆ. ಮೊದಲನೇ ಬೆದಲ್ಲಿ ನಾನು ಗರ್ಭಧಾರಣೆ ಮಾಡಿಸ್ಬಿಡ್ಬೇಕು, ಸೆಮೆನ್ ಹಾಕಿಸ್ಬೇಕು, ಇಲ್ಲದೆ ಇದ್ರೆ ನೆಕ್ಸ್ಟ್ ಬರೋದೇ ಇಲ್ಲ. ಅದು ಇದು ತಪ್ಪು ಖಂಡಿತವಾಗ್ಲು. ಮೊದಲನೇ ಬೆದೆ ಏನಿದೆ ಆಗ ಕೊಡ್ಸೋ ಅಂಥದ್ದು ಬಹಳ ತಪ್ಪು. ಏನಕ್ಕೆ ಅಂತ ಅಂದರೆ, ಒಳಗಡೆ ಗರ್ಭಕೋಶ ಆಗಲಿ ಅಥವಾ ಅಂಡಾಣುಗಳಾಗಲಿ ಅವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವಂತಹ ತಾಕತ್ನ ಹೊಂದಿರಲ್ಲ ಇನ್ನೂ. ಹಾಗಾಗಿ ಮೊದಲನೇ ಬೆದೆನ ನೀವು ಬಿಟ್ಟು ತದನಂತರ ನಾವು ಒಂದು 19-21 ದಿನಕ್ಕೆ ಮತ್ತೆ ಬಂದೇ ಬರುತ್ತೆ. ಎರಡನೇ ಬೆದೆಯಲ್ಲಿ ನೀವು ಸೆಮೆನ್ ಕೊಡಿಸೋದು ಅಥವಾ ಗರ್ಭಧರಿಸಕ್ಕೆ ನೀವು ಏನ್ ಮಾಡಬೇಕು ಊರಿಗೆ ಬಿಡೋ ಅಂತದ ಮಾಡೋದ್ರಿಂದ ಆ ಟೈಮಿಗೆ ನಮ್ಮ ಗರ್ಭಕೋಶ ಆಗಲಿ ಅಥವಾ ಅಂಡಾಣುಗಳಾಗಲಿ ಎಲ್ಲ ಕರೆಕ್ಟ್ ಆಗಿ ಒಂದು ತಾಕತ್ತಿಗೆ ಬಂದಿರುತ್ತವೆ. ಆಗ ಗರ್ಭಧಾರಣೆ ಧರಿಸೋ ಅಂತಹ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಅದೇ ನೀವು ಮೊದಲನೇ ಬೆದೆಯಲ್ಲೇ ನೀವು ಗರ್ಭಧಾರಣೆ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಕೆಲವು ಸಾಂಕ್ರಾಮಿಕ ರೋಗಗಳು ಬರುವಂತಹ ಸಾಧ್ಯತೆ ಅಥವಾ ಗರ್ಭಕೋಶ ಕೆಡೋ ಅಂತ ಸಾಧ್ಯತೆಗಳು ಜಾಸ್ತಿ. ಈ ಒಂದು ಮೂಢನಂಬಿಕೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದು ಹೇಳೋದೇನು ಅಂದ್ರೆ, ಮೊದಲನೇ ಬೆದೆಗೆ ಏನು ನಮ್ಮ ಮಣಕಗಳು ಬಂದಿದ್ದಾವೆ ಆಗ ದಯವಿಟ್ಟು ಗರ್ಭಧಾರಣೆ ಮಾಡಿಸ್ಬೇಡಿ. ಅದನ್ನ ಬಿಟ್ಟು ತದನಂತರ 19-21 ದಿನಕ್ಕೆ ಮತ್ತೆ ಅವು ಬೆದೆಗೆ ಬರ್ತವೆ, ಆಗ ನೀವು ಗರ್ಭಧಾರಣೆನ ಮಾಡಿಸಿ. ಆಗ ಮಾಡಿಸೋದ್ರಿಂದ ಗರ್ಭ ನಿಲ್ಲೋ ಅಂತಹ ಸಾಧ್ಯತೆಗಳು ಜಾಸ್ತಿ, ಗರ್ಭ ಕೆಡೋ ಅಂತಹ ಸಾಧ್ಯತೆಗಳು ಕಡಿಮೆ. ಈ ರಾಸು ಬೆದೆಗೆ ಬಂದ ತಕ್ಷಣ ಕೃತಕ ಗರ್ಭಧಾರಣೆಯನ್ನ ಮಾಡಿಸಬೇಕು ಅನ್ನುವಂಥದ್ದು ಮತ್ತೊಂದು. ಇದು ಸರಿಯೋ ಅಥವಾ ಬೆದೆಗೆ ಬಂದ ಎಷ್ಟು ಸಮಯದ ನಂತರ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿಸಬೇಕಾಗುತ್ತೆ? ಇದೊಂದು ಪ್ರಬಲವಾಗಿ ಬೇರೂರಿರುವಂತಹ ಒಂದು ಅವೈಜ್ಞಾನಿಕ ಕ್ರಮ ಅಥವಾ ಮೂಢನಂಬಿಕೆ ನಮ್ಮ ರೈತರಲ್ಲಿ. ಇಲ್ಲಿ ಏನ್ ಮಾಡ್ತಾರೆ ನಮ್ಮ ರೈತರು, ಈಗ ಬೆದೆಗೆ ಬಂದಿದೆ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದು ನೆಗಿತಾ ಇತ್ತು ಅಂತಲೋ, ಅಥವಾ ಹಿಂದ್ಗಡೆ ಯೋನಿಯಿಂದ ಲೋಳೆ ತರ ಏನಾದ್ರೂ ಸೋರ್ತಾ ಇತ್ತು ಅಥವಾ ಅದು ಮೇವು ತಿಂತಾ ಇಲ್ಲ, ಬೇರೆ ದನಗಳ ಮೇಲೆ ನೆಗಿತಾ ಇದೆ ಅಥವಾ ಮನುಷ್ಯರ ಮೇಲೆ ನೆಗಿತಾ ಇದೆ, ಗೀಳು ಇಡ್ತಾ ಇದೆ ಅನ್ನೋದ್ರ ಬಗ್ಗೆ ಅಂತ ಅಂಶಗಳನ್ನ ಕಂಡಿಡಿದಾಗ ನೀವು ನೋಡಿದಾಗ ಅದು ಬೆದೆಗೆ ಬಂದಿದೆ ಅನ್ನೋದು ನಿಮಗೆ ತಿಳಿಯುತ್ತೆ. ಮತ್ತೆ ನೀವು ಕೆಲವರು ರೈತರು ಡೇಟ್ನು ಇಟ್ಕೊಂಡಿರ್ತಾರೆ, 19-21 ದಿನಕ್ಕೆ ಒಂದ್ಸತಿ ಬೆದೆಗೆ ಬರುತ್ತದೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ರೈತರು ಕೂಡಲೇ, ಅಂದ್ರೆ ಈಗ ನೋಡಿದೆ ನಾನು ಬೆದೆಗೆ ಲಕ್ಷಣಗಳನ್ನೆಲ್ಲ, ನಮ್ಮ ಇನ್ಸೆಮಿನೇಟರ್ ಬಂದ್ರು ಅಥವಾ ನಮ್ಮ ಡಾಕ್ಟರ್ ಹತ್ರ ಆಸ್ಪತ್ರೆ ಕರ್ಕೊಂಡು ಹೋದೆ ನಾನು, ಅದಕ್ಕೆ ಸೆಮೆನ್ ಹಾಕಿಸ್ದೆ, ಆದ್ರೆ ಅದು ಸೆಮೆನ್ ನಿಲ್ತಾ ಇಲ್ಲ ಅಥವಾ ಗರ್ಭ ನಿಲ್ತಾ ಇಲ್ಲ, ಅಯ್ಯೋ ನಾನು 3-4 ಕೊಡ್ಸಿದೀನಿ ಆದ್ರೂ ಗರ್ಭ ನಿಲ್ತಾ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಅಂದ್ರೆ, ನಾವು ಯಾವ ಸಮಯದಲ್ಲಿ ಬೆದೆಗೆ ಬಂದಿರತಕ್ಕಂಥ ಹಸುಗೆ ಗರ್ಭಧಾರಣೆ ಅಥವಾ ಸೆಮೆನ್ ಹಾಕಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಬೆದೆ ಆರಿದ ಮೇಲೆ ಅಥವಾ ಈಟ್ ಆರಿದ ಮೇಲೆ ನಾವು ಗರ್ಭಧಾರಣೆನ ಅಥವಾ ಸೆಮೆನ್ ಹಾಕಿಸ್ಬೇಕು. ಯಾವಾಗ ಹಾಕಿಸ್ಬೇಕಂಗಾರೆ, ಈಗ ಸಂಜೆ ಏನಾದರೂ ಅದು ಬೆದೆಗೆ ಬಂದಿರೋಂಥ ಲಕ್ಷಣಗಳು ನೀವು ನೋಡಿದ್ರಿ ಅಂತ ಇಟ್ಕೊಳ್ಳಿ, ನಾಳೆ ಬೆಳಗ್ಗೆ ಹಾಕಿಸ್ಬೇಕು ಅಥವಾ ಬೆಳಗ್ಗೆ ನೋಡಿದಿರ ನೀವು ಲಕ್ಷಣಗಳು, ಸಂಜೆ ಹಾಕಿಸ್ಬೇಕು. ಅಂಥ ಸಂದರ್ಭದಲ್ಲಿ ಅಂದ್ರೆ ಏನು, ಮಿನಿಮಮ್ ಅಂದ್ರೆ ಒಂದು 15-18 ಗಂಟೆಗಳ ಕಾಲ ನೀವು ಆ ಒಂದು ಸಮಯನ ಬಿಟ್ಟು ಅನಂತರ ನೀವು ಸೆಮೆನ್ ಹಾಕಿಸ್ಬೇಕಾಗತ್ತೆ. ಈಗ ಸಂಜೆ ಬಂದಿತ್ತು, ನಾಳೆ ಬೆಳಗ್ಗೆ ಒಂದ್ಸತಿ ಹಾಕ್ಸಿ ಮತ್ತೆ ನಾಳೆ ಸಂಜೆ ಒಂದ್ಸತಿ ಹಾಕ್ಸಿ, ನಿಮಗೆ ಆತರ ತುಂಬಾ ಡೌಟ್ ಇತ್ತು ಅಂತ ಅಂದ್ರೆ, ಅಥವಾ ಇವತ್ ಬೆಳಗ್ಗೆ ಬಂದಿದೆ ಅಂದ್ರೆ ಸಂಜೆ ಒಂದ್ಸತಿ ಹಾಕ್ಸಿ ನಾಳೆ ಬೆಳಗ್ಗೆ ಒಂದ್ಸತಿ ಹಾಕ್ಸಿ. ಆದ್ರೆ ಕೆಲವರು ರೈತರು ಏನ್ ಮಾಡ್ತಾ ಇದಾರೆ, ಬೆಳಗ್ಗೆ ಬಂತು ಈಟು ಮಧ್ಯಾಹ್ನದ ಹೊತ್ತಿಗೆ ಕರೆದು ಹಾಕ್ಸ್ಬಿಡೋದು, ಅದು ತಪ್ಪು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಆರ್ಗನ್ ಏನಿದೆ ಅದು ಆ ಮೊಟ್ಟೆ ಒಡೆದು ಹೊರಗಡೆ ಬರ್ಲಿಕ್ಕೆ ಟೈಮ್ ಬೇಕು, ಅಂದ್ರೆ 18 ಗಂಟೆಗಳ ಟೈಮ್ ಬೇಕು. ನೀವು ಮುಂಚೆನೆ ನೀವು ಸೆಮೆನ್ ಹಾಕ್ಸಿದ್ರೆ ಏನಾಗುತ್ತೆ, ಆ ಸೆಮೆನ್ ಆ 18 ಗಂಟೆಗಳ ಒಳಗೆ ಆ ಸೆಮೆನ್ ಆ ಸ್ಪರ್ಮ್ ಅಂತ ಏನ್ ಮಾತಾಡ್ತೀವಿ ಅದು ಸತೋಗಿರುತ್ತೆ. ಹಂಗಾಗಿ ಅಂಡಾಣು ಕರೆಕ್ಟ್ ಆಗಿ ಅದು ಬರ್ತಾ ಇದ್ರು ಮೊಟ್ಟೆ ಹೊಡೆದು ಅದನ್ನ ಗರ್ಭಧಾರಣೆ ಮಾಡಕ್ಕೆ ಸೆಮೆನ್ನೇ ಇರಲ್ಲ, ಸತೋಗಿರುತ್ತೆ ಅಷ್ಟೊತ್ತಿಗೆ. ಹಾಗಾಗಿ ನಮ್ ರೈತರು ದಯವಿಟ್ಟು ಬೆಳಗ್ಗೆ ಅದು ಈಟಿಗೆ ಬಂದಿದೆ ಅಂದ್ರೆ ಸಂಜೆ ಸೆಮೆನ್ ಹಾಕ್ಸಿ ಮತ್ತೆ ನಾಳೆ ಬೆಳಗ್ಗೆ ಬೇಕಾದ್ರೆ ಹಾಕ್ಸಿ, ಸಂಜೆ ಬಂದಿದೆ ಅಂತ ಅಂದ್ರೆ ಬೆಳಗ್ಗೆ ಹಾಕ್ಸಿ ಮತ್ತೆ ನಾಳೆ ಸಂಜೆ ಹಾಕ್ಸಿ. ಮತ್ತೆ ಇನ್ನ ನಮ್ಮ ರೈತರು ಏನ್ ಮಾಡ್ತಾರೆ, ಒಂದೇ ಸತಿ 2 ಸೆಮೆನ್ ಕಡ್ಡಿ ಹಾಕಿ ಹಂಗಾದ್ರೆ ನಮ್ದು ಹಸು ಗರ್ಭಧಾರಣೆ ಆಗುತ್ತೆ, ಇದು ಅಗತ್ಯ ಇಲ್ಲ ಖಂಡಿತವಾಗ್ಲು. ಏನು ವೀರ್ಯ ನಳಿಕೆಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ, ಉಪಯೋಗಿಸ್ತಾ ಇದಾರೆ, ಇವು ಅತ್ಯುತ್ತಮವಾಗಿ ಉತ್ಕೃಷ್ಟ ರೀತಿಲಿ ಉತ್ಪಾದನೆ ಮಾಡಿರ್ತಕ್ಕಂಥ ನಳಿಕೆಗಳು. ಮತ್ತೆ ಒಂದೊಂದು ನಳಿಕೆಯಲ್ಲೂ ಸಾವಿರಾರು ವೀರ್ಯಾಣುಗಳಿರುತ್ತವೆ. ಹಂಗಾಗಿ ಒಂದು ಅಂಡಾಣುನ ಫಲಿಸಕ್ಕೆ ಒಂದು ವೀರ್ಯಾಣು ಸಾಕು. ಹಾಗಾಗಿ ನೀವು 2 ಕಡ್ಡಿಗಳನ್ನ ಹಾಕ್ಸೋದ್ರ ಬದಲು ಒಂದೇ ಸತಿ ನೀವು ಇವತ್ತೊಂದು ಹಾಕ್ಸಿ ಬೆಳಗ್ಗೆ, ಸಂಜೆ ಒಂದ್ ಹಾಕ್ಸಿ ಅಥವಾ ಸಂಜೆ ಒಂದ್ ಹಾಕ್ಸಿ ಬೆಳಗ್ಗೆ ಒಂದ್ ಹಾಕ್ಸಿ. ಅದೇ ಒಂದೇ ಸಮಯದಲ್ಲಿ ನೀವು 2 ವೀರ್ಯನಳಿಕೆ ಹಾಕ್ಸಕ್ ಹೋದಾಗ ಏನಾಗುತ್ತೆ, ಗರ್ಭಕೋಶನ ನಾವು ಕೆಡುವಂತಹ ಸಂದರ್ಭಗಳೇ ಜಾಸ್ತಿ. ಯಾಕೆಂದ್ರೆ ನಾವು ಹೈಜೀನ್ ಅಂದ್ರೆ ಸ್ವಚ್ಛತೆ ಕಾಪಾಡಲ್ಲ, ಅರ್ಜೆಂಟ್ ಆಗಿ ಹಾಕ್ಸಕ್ ಹೋಗ್ತಿವಿ, 2-2 ಸತಿ ಒಳಗಡೆಗೆ ನಾವು ಗನ್ ಹಾಕ್ಬೇಕಾಗುತ್ತೆ ಮತ್ತೆ ವೀರ್ಯನಳಿಕೆನ ಲೋಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನೀವು ಗರ್ಭಕೋಶ ಕೆಡುವಂತಹ ಸಂದರ್ಭಗಳೇ ಜಾಸ್ತಿ. ಹಾಗಾಗಿ ದಯವಿಟ್ಟು 2 ನಳಿಕೆ ಹಾಕಿ ಅಂತ ಅನ್ನೋ ಒಂದು ಪರಿಪಾಲನೆಯನ್ನು ಬಿಟ್ಟು ಒಂದು ಬಾರಿ 1 ನಳಿಕೆ ಸಾಕು, ಮತ್ತೆ ಬೆದೆ ಆರಿದ ನಂತರ ವೀರ್ಯ ನಳಿಕೆಗಳನ್ನ ಕೊಡ್ಸೋ ಒಳ್ಳೇದು. ಈ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದಷ್ಟು ಮೂಢನಂಬಿಕೆಗಳು ಇರುವಂತದ್ದು, ಕೃತಕ ಗರ್ಭಧಾರಣೆ ಆದ ನಂತರ ವೀರ್ಯಕಡ್ಡಿಯನ್ನ ಹಸುವಿಗೆ ಮೂಸಿಸಬೇಕು ಅನ್ನುವಂಥದ್ದು, ಹಸುವಿನ ಹಿಂಭಾಗವನ್ನ ಎತ್ತಿ ಕಟ್ಟಬೇಕು ಅನ್ನುವಂತ ಒಂದು ನಂಬಿಕೆ, ಮತ್ತೆ ಆ ಸಂದರ್ಭದಲ್ಲಿ ಕೃತಕ ಗರ್ಭಧಾರಣೆ ಆದಂತಹ ಸಂದರ್ಭದಲ್ಲಿ ನೀರು ಮತ್ತೆ ಹುಲ್ಲನ್ನ ಕೊಡಬಾರದು ಅನ್ನುವಂಥದ್ದು ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ನಮ್ಮ ಮಧುಸೂದನ್ ಸರ್ ಹೇಳಿದಂತ ಎಲ್ಲಾ ಕ್ರಮಗಳು ಏನೇನ್ ನಮ್ಮ ರೈತರು ಪಾಲನೆ ಮಾಡ್ತಾ ಇದಾರೆ ವೀರ್ಯ ಹಾಕ್ಸುವಾಗ ಅದೆಲ್ಲ ತಪ್ಪೆ. ಖಂಡಿತವಾಗ್ಲೂ ಆ ಒಂದು ವೀರ್ಯ ಹಾಕ್ಸಿದ ಮೇಲೆ ಅದನ್ನ ಹಿಂದ್ಗಡೆ ಕಾಲು ಎತ್ತಿಸಿ ನಿಲ್ಸೋ ಅಂತದ್ದು ಅಥವಾ ಮೇವು ಕೊಡದಲ್ಲೇ ಇರತಕ್ಕಂಥದ್ದು ಇದೆಲ್ಲ ಮಾಡಬಾರ್ದು. ಖಂಡಿತವಾಗ್ಲೂ ಏನು ವೀರ್ಯ ಹಾಕಿಸುವಾಗ ಅವುಗಳನ್ನ ಒಂದ್ ಸ್ವಲ್ಪ ಬೆದರಿಸದಲ್ಲೇ ಇರೋ ಅಂತದ್ದು ಅಥವಾ ಗಾಬರಿ ಮಾಡದಲ್ಲೇ ಇರೋ ಅಂತದ್ದು ಒಳ್ಳೇದು. ಸಮಾಧಾನವಾಗಿ ಅದನ್ನ ನಿಲ್ಲಿಸ್ಕೊಂಡು ಗರ್ಭಧಾರಣೆಗೆ ಏನು ನಾವು ಸೆಮೆನ್ ಹಾಕ್ತಿವಿ ಅದನ್ನ ಹಾಕಿ ಅನಂತರ ಬೇಕು ಅಂತ ಅಂದ್ರೆ ನೀವು ಬೇಕಾದ್ರೆ ಒಂದು 1/2 ಗಂಟೆ ಬಿಟ್ಟು ಒಂದು ವಿಶ್ರಾಂತಿ ಒಂದ್ ಕಡೆ ಕಟ್ಟಿ ಅದ್ರ ಮೈ ಮೇಲೆ ಬೇಕಾದ್ರೆ ತಣ್ಣೀರ್ನ ಉಯ್ದು ತಂಪು ವಾತಾವರಣದಲ್ಲಿ ಅದನ್ನ ಕರ್ಕೊಂಡು ಹೋಗೋ ಅಂತದ್ದು ಒಳ್ಳೇದು. ಆದ್ರೆ ಕೆಲವರು ಈ ವ್ಯವಧಾನ ಅಂದ್ರೆ ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಓಡಿಸ್ಕೊಂಡ್ ಬಂದಿರ್ತಾರೆ, ವೀರ್ಯಾಣ ಹಾಕಿಸ್ತಾರೆ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಪ್ಪದು. ಅದ್ರ ಬದಲು ನೀವು ನಮ್ಮ ಆಸ್ಪತ್ರೆಗಳು ಓಡ್ಕೊಂಡ್ ಬಂದಾಗ ಒಂದ್ 10 ನಿಮಿಷ ಕಾಲ್ ಗಂಟೆ ಬಿಡಿ, ಅದು ಸಮಾಧಾನ ಆಗುತ್ತೆ. ಆಮೇಲೆ ವೀರ್ಯಾಣು ಹಾಕ್ಸಿ ಇನ್ನೊಂದು 1/2 ಗಂಟೆ ಬಿಡಿ, ಬೇಕಾದ್ರೆ ಸಾಧ್ಯ ಆದ್ರೆ ಅದು ಮೈ ಮೇಲೆ ಬೇಕಾದ್ರೆ ತಣ್ಣೀರ್ ಹಾಕಿ ಅದನ್ನ ಕೂರಕ್ಕೆ ಅಥವಾ ಮಲಗಕ್ ಬಿಡದಲೇ ಇರೋಂತ ಕೆಲವು ನಮ್ಮ ರೈತರು ಮಾಡ್ತಾರೆ, ಅದೆಲ್ಲ ಉಪಯೋಗ ಇಲ್ಲ. ನಾವೇನು ಹೊರಗಡೆಗೆ ಅದನ್ನ ವೀರ್ಯ ನಳಿಕೆಗಳನ್ನೇನು ಹಾಕಿರಲ್ಲ, ಒಳಗಡೆ ಗರ್ಭಕೋಶದ ಮುಂಭಾಗಕ್ಕೆ ಹಾಕಿರ್ತೀವಿ ನಾವು, ಹಾಗಾಗಿ ಅದು ಹೊರಗಡೆಗೆ ಬಂದ್ಬಿಡುತ್ತೆ ಸೆಮೆನ್ನು. ಅದೆಲ್ಲ ತಪ್ಪು ಭಾವನೆ ಅದು, ಅದರದೆಲ್ಲ ಬಗ್ಗೆ ಯೋಚನೆ ಮಾಡೋ ಅಂತ ನಮ್ಮ ರೈತರಿಲ್ಲ. ನಾನು ಒಟ್ಟಿನಲ್ಲಿ ಹೇಳೋದೇನು, ಸಮಾಧಾನವಾಗಿ ಒಂದ್ 1/2 ಗಂಟೆ ವಿಶ್ರಾಂತಿ ಕೊಟ್ಟು ಸೆಮೆನ್ ಹಾಕ್ಸಿ, ಒಂದ್ 1/2 ಗಂಟೆ 1/2 ಗಂಟೆ ಬಿಟ್ಟು ಬೇಕಾದ್ರೆ ಮೈ ಮೇಲೆ ಒಂದ್ ತಣ್ಣೀರ್ ಹಾಕಿ ಅನಂತರ ಸಮಾಧಾನವಾಗಿ ಹೊಡ್ಕೊಂಡು ಹೋಗಿ. ಮನೆಗೆ ಹೋದ ನಂತರ ನೀರು ಅಥವಾ ಹುಲ್ಲು ಏನ್ ಮಾಮೂಲಿ ನೀವು ಕೊಡ್ತಾ ಇದ್ರಿ ಅದನ್ನ ಮಾಮೂಲಿ ಕೊಡಿ. ನೀವು ಅಲ್ಲೇನಾದ್ರೂ ನೀರು ಕೊಡದಲ್ಲೇ ಅಥವಾ ಹುಲ್ಲು ಅಥವಾ ಮೇವು ಅಥವಾ ನಮ್ಮ ದಾಣಿ ಮಿಶ್ರಣ ಕಡಿಮೆ ಮಾಡಿದ್ರೆ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಆಗುತ್ತೆ, ಹಂಗಾಗಿ ಗರ್ಭ ಕಟ್ಟದು ಚಾನ್ಸಸ್ ಕಡಿಮೆ. ಹಾಗಾಗಿ ಆ ರೀತಿಯೆಲ್ಲ ನೀವೇನ್ ಫಾಲೋ ಮಾಡ್ತಾ ಇದ್ದೀರಿ ಅದನ್ನ ಮಾಡಿ, ಜೊತೆಗೆ ಸಮಾಧಾನವಾಗಿ ಇದನ್ನ ಗರ್ಭಧಾರಣೆ ಮಾಡಿಸಿ, ಅಷ್ಟೇ ಸಾಕು. ಈ ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟಂಗೆ ಮತ್ತೆ ಇನ್ನೊಂದು ಮೂಢನಂಬಿಕೆ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಕೃತಕ ಗರ್ಭಧಾರಣೆಯನ್ನ ಮಾಡಿಸಬಾರ್ದು, ಸ್ವಾಭಾವಿಕವಾಗಿ ಅದು ಆಗ್ಬೇಕು, ಹಂಗಾದ್ರೆ ಮಾತ್ರ ಅದು ಬೇಗ ಗರ್ಭವನ್ನು ಕಟ್ಟುತ್ತೆ ಮತ್ತೆ ಅದಕ್ಕೆ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇನ್ನು ಕೆಲವರಲ್ಲಿ ಇರತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ಸ್ಥಿತಿಲಿ ಇದು ತಪ್ಪು ಖಂಡಿತವಾಗ್ಲೂ. ಏನಕ್ಕೆ ಅಂತಂದ್ರೆ ಈ ವೀರ್ಯ ನಳಿಕೆಗಳನ್ನ ನಾವೇನು ಗರ್ಭಧಾರಣೆಗೆ ನಾವು ಉಪಯೋಗಿಸ್ತಾ ಇದೀವಿ, ಇವು ಆಗ್ಲೇ ಹೇಳ್ದಂಗೆ ನಾನು ಉತ್ಕೃಷ್ಟವಾಗಿ ಅತಿ ಸ್ವಚ್ಛ ಒಂದು ಪರಿಸ್ಥಿತಿಲಿ ನಾವು ತಯಾರಿಸಿರೋ ಅಂತದ್ದು. ಇದರಲ್ಲಿ ಕೆಲವು ಆ ಒಂದು ಓರಿ ಏನಿದೆ ಅದಕ್ಕೆ ಯಾವುದೇ ಕಾಯಿಲೆ ಇದೆಯಾ, ಅದಕ್ಕೇನಾದ್ರೂ ಅನುವಂಶೀಯ ತೊಂದರೆಗಳಿದಾವ, ಅವುಗಳನ್ನೆಲ್ಲ ಟೆಸ್ಟ್ ಮಾಡಿರ್ತಾರೆ. ಹಂಗಾಗಿ ಆ ಒಂದು ವೀರ್ಯ ನಳಿಕೆ ಏನಿದೆ ಅಲ್ಲಿ ವೀರ್ಯಾಣುಗಳು ಏನಿದಾವೆ ಅವುಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯಾದ ರೋಗಗಳಿರಲ್ಲ, ಹರಡಂತ ಸಾಂಕ್ರಾಮಿಕ ರೋಗಗಳಿರಲ್ಲ, ಮತ್ತೆ ಒಳ್ಳೆ ಜಾತಿಯ ಮತ್ತೆ ಒಳ್ಳೆ ಉತ್ಪಾದನೆ ಶಕ್ತಿ ಇರತಕ್ಕಂತ ವೀರ್ಯ ಅಂತಾನೆ ಇರುತ್ತೆ ಅದರಲ್ಲಿ. ಹಾಗಾಗಿ ನಮ್ಮ ರೈತರು ಈ ವೀರ್ಯ ನಳಿಕೆಗಳ ಮೂಲಕ ಗರ್ಭಧಾರಣೆ ಮಾಡಿಸದೆ ತುಂಬಾ ಒಳ್ಳೇದೇ ಹೊರತು, ಯಾರೋ ಒಂದು ಓರಿ ಇಟ್ಕೊಂಡಿದ್ದಾರೆ ನಾವು ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀವಿ ಬೆದೆಗೆ ಬಂದಾಗ ಈಟ್ ಕೊಡಿಸ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ಕೆಲವು ರೋಗಗಳು ಹರಡುವಂತ ಸಾಧ್ಯತೆಗಳು ಜಾಸ್ತಿ. ಯಾಕೆಂದ್ರೆ ನೀವು ಒಬ್ಬರೇ ಏನದಕ್ಕೆ ನಿಮ್ಮ ಹಸುನ ಹೊಡ್ಕೊಂಡು ಹೋಗಿಲ್ಲ, ಎಲ್ಲ ಬೇರೆ ಜನಗಳನ್ನ ಹೊಡ್ಕೊಂಡು ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಕೆಲವು ಕಾಯಿಲೆಗಳು ಸಾಂಕ್ರಾಮಿಕ ಕಾಯಿಲೆಗಳು ಹರಡುವಂತ ಸಾಧ್ಯತೆ ಜಾಸ್ತಿ. ಮತ್ತೆ ಅವರು ಹೇಳ್ತಾ ಇರ್ತಾರೆ ಆ ಓರಿ ಇಟ್ಟಿರೋಂಥವ್ರು ಇದು ತುಂಬಾ ಉತ್ಪಾದನೆ ಇದೆ, ಆದ್ರೆ ಅದನ್ನ ಯಾರು ಅದನ್ನ ಪರಿಶೀಲನೆ ಮಾಡಿರ್ತಾರೆ, ಟೆಸ್ಟ್ ಯಾರು ಮಾಡಿರ್ತಾರೆ, ಅದೆಲ್ಲ ಒಂದ್ ಸ್ವಲ್ಪ ಪ್ರಶ್ನೆ ಇರ್ತಕ್ಕಂಥ ವಿಚಾರಗಳು. ಹಾಗಾಗಿ ಎಲ್ಲಿ ನಿಮಗೆ ವೀರ್ಯ ನಳಿಕೆಗಳು ಸಿಗೋದೇ ಇಲ್ಲ, ತುಂಬಾ ಗುಡ್ಡಗಾಡು ಪ್ರದೇಶ ಅಥವಾ ಅಲ್ಲಿಗೆ ಯಾರು ಸಿಗ್ತಾ ಇಲ್ಲ, ಇನ್ಸೆಮಿನೇಟರ್ ಬರಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಓರಿಗೆ ಬಿಡಬಹುದು. ಆದ್ರೆ ಎಲ್ಲಿ ಸಿಗುವಂತ ಸಾಧ್ಯತೆ ಇದೆ ಅಲ್ಲಿ ವೀರ್ಯ ನಳಿಕೆಗಳ ಮೂಲಕನೇ ಗರ್ಭಧಾರಣೆ ಮಾಡಿಸಿ ದಯವಿಟ್ಟು. ಈ ಸ್ವಾಭಾವಿಕವಾಗಿ ಮಾಡಿಸಿದಾಗ ಅನುವಂಶೀಯವಾಗಿ ಬರ್ತಕ್ಕಂಥದ್ದು ಕೂಡ ತಪ್ಪುತ್ತೆ ಸಾಧ್ಯತೆ. ಯಾಕೆಂತಂದ್ರೆ ಎಲ್ಲದನ್ನು ಕೂಡ ಟೆಸ್ಟ್ ಮಾಡಿರ್ತಾರೆ ಅಂತ ಹೇಳಿ ಹೇಳಿದ್ರಿ. ಹಾಗಾಗಿ ಕೃತಕ ಗರ್ಭಧಾರಣೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ಹಸಿ ಮೆಕ್ಕೆಜೋಳದ ಮೇವನ್ನು ನೀಡಿದ್ರೆ ಹಾಲು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ನಂಬಿಕೆ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮೆಕ್ಕೆಜೋಳ ಬೆಳೆಯುವಂತ ಪ್ರದೇಶಗಳಲ್ಲೆಲ್ಲ ಹಸಿ ಮೇವನ ಮೆಕ್ಕೆ ಕಟ್ಟಿರೋಂತ ಜೋಳ ತಿನ್ಸಿದ್ರೆ ಅದು ಬೇದಿ ಆಗುತ್ತೆ ಅಥವಾ ಹಾಲು ಕಡಿಮೆ ಆಗುತ್ತೆ, ಅದ್ರದ್ದು ಆರೋಗ್ಯ ಕ್ಷೀಣಿಸುತ್ತೆ ಅನ್ನೋ ಒಂದು ಭಾವನೆ ಇದೆ ನಮ್ಮ ರೈತರಲ್ಲಿ. ಇದು ಪೂರ್ಣವಾಗಿ ಇದು ತಪ್ಪು. ಯಾರೋ ಏನೋ ಒಂದು ಹೇಳ್ಬಿಟ್ಟಿರ್ತಾರೆ, ಅದನ್ನು ಬಾಯಿ ಮಾತಿಗೆ ತಪ್ಪ ಕಲ್ಪನೆ ಇದೆ ನಮ್ಮ ರೈತರಲ್ಲಿ. ಇದು ಏನು ಮೆಕ್ಕೆಜೋಳ ಇದೆ, ಇದು ಒಳ್ಳೆ ಆಹಾರ, ಒಳ್ಳೆ ಪೌಷ್ಟಿಕಾಂಶಗಳಿರ್ತಕ್ಕಂತ ಒಂದು ಹುಲ್ಲು ಅಥವಾ ಮೆಕ್ಕೆಜೋಳ ತರ ನೀವು ಯೂಸ್ ಮಾಡಬಹುದು ಅದನ್ನ. ಹಾಗಾಗಿ ನಮ್ಮ ರೈತರು ಹಸಿರು ಮೇವು ಮತ್ತೆ ಒಣಮೇವು ಏನು ಪ್ರತಿದಿನ ಕೊಡಬೇಕು, ಆ ಹಸಿರು ಮೇವು ಭಾಗದಲ್ಲಿ ಈ ಖಂಡಿತ ಈ ಮೆಕ್ಕೆ ಕಟ್ಟಿರೋಂತಹ ಜೋಳನ ಖಂಡಿತ ಕೊಡಬಹುದು. ಇನ್ನೊಂದೇನು, ಈ ಒಂದು ಮೆಕ್ಕೆ ಇನ್ನೇನು ಹಾಲು ಕಟ್ತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ಅದನ್ನ ಸೈಲೇಜ್ ಆಗೋ ರಸಮೇವು ಆಗೋ ಅವರು ತಯಾರಿಸ್ಕೊಂಡು ಇಟ್ಕೋಬಹುದು. ಹಾಗಾಗಿ ನೀವು ಬೇಸಿಗೆಗಾಲದಲ್ಲಿ ನಿಮ್ಗೆ ಹಸಿರು ಮೇವೆ ಇಲ್ಲ ಅಂತ ಅಂದಾಗ ಈ ಒಂದು ಮೆಕ್ಕೆ ಕಟ್ಟಿರ್ತಕ್ಕಂಥ ಜೋಳನ ರಸಮೇವೆ ಏನ್ ಮಾಡ್ಕೊಂಡಿರ್ತೀರಿ ನೀವು, ರಸಮೇವು ಮಾಡೋದು ಹೆಂಗೆ ಅನ್ನೋದು ರೈತರಿಗೆ ಗೊತ್ತಿದೆ, ತಿಳಿಸೋಣ, ಅದ್ರ ತೊಂದರೆ ಇಲ್ಲ. ಆದ್ರೆ ಈ ರಸಮೇವಾಗಿ ಪರಿವರ್ತನೆ ಮಾಡ್ಕೊಂಡು ಈ ಮೆಕ್ಕೆಜೋಳನ, ಹಾಲು ಕಟ್ಟಿರೋಂಥ ಮೆಕ್ಕೆಜೋಳನ ಬೇಸಿಗೆಗಾಲದಲ್ಲೂ ಸಹ ಹಸಿರು ಮೇವಾಗಿ ಸೈಲೇಜ್ ಆಗಿ ನೀವು ಯೂಸ್ ಮಾಡಬಹುದು. ನಮ್ಮ ರೈತರು ಈ ಒಂದು ಮೆಕ್ಕೆ ಕಟ್ಟಿರೋಂತಹ ಜೋಳನ ಹಾಲು ಉತ್ಪಾದನೆ ಕಡಿಮೆ ಮಾಡುತ್ತೆ ಅಂತ ಏನ್ ಭಾವನೆ ಇದೆ ಅದು ತಪ್ಪು. ಹಸಿರು ಮೇವು ಭಾಗದಲ್ಲಿ ಈ ಮೆಕ್ಕೆಜೋಳನ ಖಂಡಿತವಾಗ್ಲೂ ಕೊಡಬಹುದು. ಆದ್ರೆ ಕೆಲವರು ಅದರಲ್ಲಿ ನೀರಿನಂಶ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಬಿಡ್ತಾರೆ. ಅಂದ್ರೆ ಮಿನಿಮಮ್ ಒಂದು ಜೋಳ ಹಾಕಿದ್ವಿ ಇವತ್ತು ಅಂದ್ರೆ 50 ದಿನ ಆಗಬೇಕು, 45-50 ದಿನ ಆಗ್ಲೇಬೇಕು. ಅದಕ್ಕಿಂತ ಮುಂಚೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಹೊಟ್ಟೆ ಉಬ್ರ ಆಗುವಂತ ಸಾಧ್ಯತೆಗಳು ಜಾಸ್ತಿ. ಹಂಗಾಗಿ ಅದನ್ನ ಕೊಡಬಾರ್ದು, 50 ದಿನಕ್ಕೆ ಮುಂಚೆ ಕೊಡಬಾರ್ದು ಇರೋದು. ಆದ್ರೆ ನಮ್ಮ ರೈತರು ಯಾವಾಗ್ಲೂ ಕೊಡಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ಬಂದ್ಬಿಟ್ಟಿದ್ದಾರೆ. 50 ದಿನದ ನಂತರ ಖಂಡಿತವಾಗ್ಲೂ ಕೊಡಬಹುದು. ಮತ್ತೆ ಈ ಮೆಕ್ಕೆ ಹಾಲು ಕಟ್ಟಿರುವಂತಹ ಸಂದರ್ಭದಲ್ಲಿ ರಸಮೇವಾಗಿ ಪರಿವರ್ತನೆ ಮಾಡಿಕೊಂಡು ಬೇಸಿಗೆಗಾಲದಲ್ಲೂ ಸಹ ರಸಮೇವನ್ನ ಕೊಡಬಹುದು. ಈ ಹಾಲು ಕೊಡ್ತಾ ಇರತಕ್ಕಂಥ ರಾಸುಗಳಿಗೆ ಹಾಲು ಬತ್ತದ ನಂತರನೇ ಅವಕ್ಕೆ ಗರ್ಭವನ್ನ ಕಟ್ಟಿಸಬೇಕು. ಬೇಗ ಗರ್ಭ ಕಟ್ಟಿಸಿದ್ರೆ ಹಾಲು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ನಂಬಿಕೆ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಖಂಡಿತ ನಾವು ಮಾತಾಡ್ತಾ ಇರೋ ಎಲ್ಲ ತಪ್ಪು ಕಲ್ಪನೆಗಳಲ್ಲಿ ಏನ್ ನಮ್ಮ ರೈತರಲ್ಲಿದೆ ಅವುಗಳ ಬಗ್ಗೆನೇ ತಿಳಿಸ್ತಾ ಇದೀವಿ ನಾವು. ಈ ಒಂದು ಗರ್ಭ ಕಟ್ಟಿಸೋ ಅಂತದ್ದು ಹಾಲು ನಿಂತ ನಂತರನೇ ಕಟ್ಟಿಸ್ಬೇಕು, ಇದು ತಪ್ಪು. ನಮಗೆ ಒಂದು ಹೈನುಗಾರಿಕೆಯಲ್ಲಿ ನಮಗೆ ತುಂಬಾ ಲಾಭ ಆಗಬೇಕು ಅಂತ ಅಂದ್ರೆ ಒಂದು ಹಸು 1 ವರ್ಷಕ್ಕೆ 1 ಕರುನ ಅದು ಜನ್ಮ ಕೊಡಬೇಕು. ಆ ರೀತಿ ಮಾಡಬೇಕು ಅಂತ ಅಂದ್ರೆ ಏನು, ಇವತ್ತು ಕರು ಹಾಕಿದೆ ಅಂತ ಇಟ್ಕೊಂಡ್ರೆ ನಾವು ಅದು ಒಂದು 45-50 ದಿನಕ್ಕೆ ಮೊದಲನೇ ಸತಿಗೆ ಬೆದೆಗೆ ಬರುತ್ತೆ, ಮತ್ತೆ ಇನ್ನೊಂದ್ಸತಿ ಬೆದೆ ಅಂದ್ರೆ 3 ತಿಂಗಳೊಳಗೆ ಅದಕ್ಕೆ ನೀವು ಗರ್ಭ ಕಟ್ಟಿಸ್ಬೇಕು. 3 ತಿಂಗಳೊಳಗೆ ಅಂದ್ರೆ ನೀವು ಅಲ್ಲಿ ಕಟ್ಟಿಸ್ಬೇಕು ಅಂದ್ರೆ ನೀವೇನು ನಮ್ಮ ಕರು ಹಾಕಿರೋ ಹಸು ಏನಿದೆ ಅದಕ್ಕೆ ಒಳ್ಳೆ ಆಹಾರ ಕೊಡ್ಕೊಂಡ್ ಬಂದಿರಬೇಕು, ದಾಣಿ ಮಿಶ್ರಣ ಎಲ್ಲ ಕೊಡಬೇಕು, ಮತ್ತೆ ಮಿನರಲ್ ಮಿಕ್ಸ್ಚರ್ ಏನು ಖನಿಜಾಂಶಗಳ ಪುಡಿ ಅಂತ ಎಲ್ಲ ಏನ್ ಮಾತಾಡ್ತೀವಿ ಆ ರೀತಿ ಕೊಟ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ 3ನೇ ತಿಂಗಳೊಳಗೆ 2ನೇ ಸತಿಗೆ ಬೆದೆಗೆ ಬಂದೇ ಬರುತ್ತೆ. 2ನೇ ಸತಿಗೆ ನೀವು ಬೆದೆ ಹಾಕಿಸ್ತೀರಿ, ಆದ್ರೆ 45-50 ದಿನಕ್ಕೆ ಏನ್ ಬೆದೆಗೆ ಬರುತ್ತಲ್ಲ ಕರು ಹಾಕಿದ್ಮೇಲೆ ಆ ಒಂದು ಬೆದೆಗೆ ನಾವು ವೀರ್ಯಣ್ಣು ಕೊಡಿಸಬಾರದು. ಯಾಕೆಂದ್ರೆ ಇನ್ನೂ ಆ ಗರ್ಭಕೋಶ ಪೂರ್ತಿ ಪ್ರಮಾಣದಲ್ಲಿ ಅದ್ರದ್ದು ಸಹಜ ಸ್ಥಿತಿಗೆ ಬಂದಿರಲ್ಲ ಇನ್ನೂ. ಹಾಗಾಗಿ ಆ ಟೈಮಲ್ಲಿ ನೀವು ಗರ್ಭ ಕೊಡ್ಸಕ್ ಹೋದ್ರು ಅದು ಕಟ್ಟಲ್ಲ. ಆದ್ರೆ 90ನೇ ದಿನಕ್ಕೆ 10ಕ್ಕೆ 2ನೇ ಸತಿಗೆ ಬೆದೆಗೆ ಬರುತ್ತೆ ಮತ್ತೆ ಇನ್ನೊಂದ್ಸರಿ. ಆ ಟೈಮಲ್ಲಿ ನೀವು ವೀರ್ಯಣ್ಣು ಹಾಕ್ಸೋದ್ರಿಂದ ಗರ್ಭ ಕಟ್ಟುತ್ತೆ. ಅಂದ್ರೆ ಇವತ್ತು ಕರು ಹಾಕಿದೆ, 3ನೇ ತಿಂಗಳೊಳಗೆ ನೀವು ಅದಕ್ಕೆ ಗರ್ಭ ಕಟ್ಟಿಸಿದಿರಿ, ಅನಂತರ ನೀವು ಹಂಗೆ ಅಂದ್ರೆ ಅದಕ್ಕೆ 1ನೇ ತಿಂಗಳಾಗುತ್ತೆ, 2ನೇ ತಿಂಗಳಾಗುತ್ತೆ, 3ನೇ ತಿಂಗಳಾಗುತ್ತೆ, ಅಂದ್ರೆ 7ನೇ ತಿಂಗಳು ಅಥವಾ 6.5-7 ಕೆಲವರು 6 ನಿಲ್ಲಿಸ್ತಾರೆ, ಕೆಲವರು 7 ನಿಲ್ಲಿಸ್ತಾರೆ. ಗರ್ಭ ಕಟ್ಟಿ 6 ತಿಂಗಳಿಗೆ ಹಾಲು ನಿಲ್ಲಿಸಿ ನೀವು, ಅಂದ್ರೆ 6 ತಿಂಗಳು ಗರ್ಭ ಕಟ್ಟಿರುವಂತಹ ಸಮಯ ಆಯ್ತು. ಅದಕ್ಕೂ ಮುಂಚೆ 3 ಅಂದ್ರೆ 9 ತಿಂಗಳಿಂದ 10 ಪ್ರತಿ ವರ್ಷ ನೀವು ಹಾಲು ಕರಿಬೇಕು. ಅನಂತರ ಇನ್ 2 ಹಾಲು ನಿಲ್ಲಿಸಿರ್ತೀರಿ. ಏನಕ್ಕೆ ಅಂದ್ರೆ ಗರ್ಭಾವಸ್ಥೆ ಕೊನೆ ಹಂತದಲ್ಲಿರುತ್ತೆ, ಅದು 2 ಅಥವಾ 3 ಆಗಬಹುದು. 9 ಒಂದು ಗರ್ಭಾವಸ್ಥೆ. ಹಾಗಾಗಿ ನೀವು 6 ನೀವು ಹಾಲು ನಿಲ್ಲಿಸಿದ್ರೆ ಅಥವಾ 6 ಹಾಲು ನಿಲ್ಲಿಸಿದ್ರೆ ಕೊನೆ 3 ಏನಿದೆ, ಅಥವಾ 7 ನಿಲ್ಲಿಸಿದ್ರೆ ಕೊನೆ 2 ಏನಿದೆ, ಆ ಟೈಮಲ್ಲಿ ನೀವು ಹಾಲು ಕರಿಯಲ್ಲ. ಒಂದ್ಸತಿ ಕರು ಆಗ್ತು ಅಂದ್ರೆ ಮತ್ತೆ ನೀವು ಹಾಲು ಕರಿಯಕ್ ಪ್ರಾರಂಭ ಮಾಡ್ತೀರಿ. ಅಂದ್ರೆ ವರ್ಷದಲ್ಲಿ ನೀವು ಹಾಲು ಕರಿದಲೇ ಇರುವಂತಹ ಸಮಯ ಎಷ್ಟು ಅಂತ ಅಂದ್ರೆ 2-3 ಅಥವಾ 2.5 ಒಂದು ಆವರೇಜ್ ಆಗಿ ಇಟ್ಕೊಳ್ಳೋದಾದ್ರೆ ಅಷ್ಟೇ ನೀವು ಹಾಲು ಕರಿಯಲ್ಲ. ಅವಾಗ ಮಾತ್ರ ನಿಮಗೆ ಪ್ರಾಫಿಟ್ಟೇ ಹೊರತು, ನೀವು ಹಾಲು ಕರ್ಕೊಂಡು ಹೋಗ್ತಾನೆ ಇರ್ತೀನಿ, 8 ಹಾಲು ಕರಿಯಕ್ಕೆ ಹಿಡಿದು 9 ಆಗ ನಾನು ಗರ್ಭ ಕಟ್ಟಿಸ್ತೀನಿ, ಆ ರೀತಿ ಮಾಡೋದ್ರಿಂದ ನಿಮಗೆ ಲಾಸೇ ಹೊರತು ಒಂದ್ ವರ್ಷಕ್ಕೆ ಒಂದು ಕರುನ ನೀವು ಪಡೆಯಲ್ಲ. ಮತ್ತೆ ನೀವು ಒಂದು ಹಸು ತುಂಬಾ ಚೆನ್ನಾಗಿ ಹಾಲು ಕೊಡೋದು ಯಾವಾಗ ಅಂತ ಅಂದ್ರೆ ಹಾಲು ಕೊಡಕ್ ಸ್ಟಾರ್ಟ್ ಮಾಡಿ 4-5 ಅತಿ ಹೆಚ್ಚು ಹಾಲು ಕೊಡೋದು ಕರು ಹಾಕಿ ನಂತರ. ಅದೇ ನೀವು ಬರೀ 8-9 ನೀವು ಸುಮ್ನೆ ಹಂಗೆ ಇತ್ತು ಅಂದ್ರೆ ಹಾಲಿನ ಇಳುವರಿ ಪ್ರಮಾಣ ಡೌನ್ ಆಗ್ತಾನೇ ಹೋಗುತ್ತೆ. ಅದ್ರ ಬದಲು ನೀವು ಕರೆಕ್ಟ್ ಆಗಿ ಹೇಳದಂಗೆ ವರ್ಷಕ್ಕೊಂದ್ಸತಿ ಕರು ಹಾಕಂಗ್ ಮಾಡ್ಕೊಂಡ್ರೆ ಖಂಡಿತವಲ್ಲೂ ಅದ್ರದ್ದು ಉತ್ಪಾದನೆ ಏನ್ ಮಾಡಬೇಕು ಜೀವಿತಾವಧಿಯಲ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನೀವು ಪಡಿತೀರಿ. ಈ ಸಿಡಿಗಾಲು ಇರತಕ್ಕಂತಹ ರಾಸುಗಳು ಹೆಚ್ಚು ಹಾಲು ಕೊಡುತ್ತವೆ ಅನ್ನುವಂತಹ ಒಂದು ನಂಬಿಕೆ ಇದೆ, ಇದು ಸರಿಯಾ? ಇದು ತಪ್ಪು. ಸಿಡಿಗಾಲು ಇರತಕ್ಕಂಥದ್ದು ಒಂದು ಅತಿ ಸರಳವಾಗಿ ಒಂದು ಸುಲಭವಾದ ಶಸ್ತ್ರಚಿಕಿತ್ಸೆ. ಒಂದು 5 ಎಲ್ಲಿ ಹಸು ಇರುತ್ತೆ ಅಲ್ಲೇನೆ ಸಣ್ಣದಾದ ಒಂದು ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೂಲಕ ಅದನ್ನ ನಿವಾರಣೆ ಮಾಡಬಹುದು ನಾವು. ಆದ್ರೆ ಕೆಲವರು ಮಾರಾಟ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಏನ್ ಸಿಡಿಗಾಲಾಗಿದೆ ಅದನ್ನೇ ಒಂದು ವಿಶೇಷ ಶಕ್ತಿ ಅನ್ನೋ ಒಂಥರ ಬಿಂಬಿಸಿ ಅದನ್ನ ಹಾಲು ಕೊಡುತ್ತೆ ಅಂತ ಒಂದು ಮನವರಿಕೆ ಮಾಡಿದರೆ ಅದು ತಪ್ಪು. ಇನ್ನು ಸಿಡಿಗಾಲು ಇರ್ತಕ್ಕಂಥ ಹಸುಗಳಲ್ಲಿ ಅವು ಬಿದ್ದು ಮೂಳೆ ಮುರ್ಕೊಳ್ಳೋ ಅಂತದೋ ಆತರ ತೊಂದರೆಗಳಾಗುವಂತದೇ ಜಾಸ್ತಿ. ಅದ್ರ ಬದಲು ನಮ್ಮ ರೈತರು ಆ ಸಿಡಿಗಾಲು ಇರ್ತಕ್ಕಂಥ ನಮ್ಮ ಜಾನುವಾರುಗಳಿಗೆ ಅತಿ ಸುಲಭವಾಗಿ 5 ಮಾಡ್ತಕ್ಕಂತ ಒಂದು ಶಸ್ತ್ರಚಿಕಿತ್ಸೆ ಅದು ಎಲ್ಲಿರುತ್ತೆ ಅಲ್ಲೇನೆ ಮಾಡಬಹುದು. ಅದನ್ನ ನಮ್ಮ ಪಶು ವೈದ್ಯರ ಹತ್ರ ಮಾಡಿಸೋದ್ರಿಂದ ಅದ್ ಕಾಲು ಸರಿಯಾಗುತ್ತೆ, ಅದ್ ಆರಾಮಾಗಿ ಎಲ್ಲಾ ಕಡೆನೆ ಓಡಾಡಿಕೊಂಡು ಮೇವು ತಿನ್ನುವಂತ ಸಾಮರ್ಥ್ಯ ಇರುತ್ತೆ, ಏನಾದ್ರೂ ಕಾಲು ಮುರಿದೋಗ ಅಂತ ಸಂದರ್ಭಗಳು ಕಡಿಮೆ. ಆ ರೀತಿಯಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಒಳ್ಳೇದೇ ಹೊರತು ಸಿಡಿಗಾಲಿಗೂ ಹಾಲು ಕೊಡೋದಕ್ಕೂ ಸಂಬಂಧ ಇಲ್ಲ. ಯೂರಿಯಾದಿಂದ ಪುಷ್ಟೀಕರಿಸಿದಂತಹ ಒಣಮೇವು ಏನಿರುತ್ತೋ ಅದನ್ನ ನೀಡಿದ್ರೆ ಜಾನುವಾರುಗಳು ಸಣಕಲಾಗುತ್ತವೆ ಮತ್ತೆ ಸಾಯ್ತವೆ ಅನ್ನುವಂತಹ ಒಂದು ಮೂಢನಂಬಿಕೆ ಇದೆ, ಏನಂತಾರೆ ಇದ್ರ ಬಗ್ಗೆ? ಇದು ತಪ್ಪು. ಯೂರಿಯಾ ತಿನ್ಸಿದ್ರೆ ನಮ್ ಜಾನುವಾರು ನಮ್ಮ ಹಸ ಸತ್ತೋಯ್ತು ಎಷ್ಟೊಂದು ನಿದರ್ಶನಗಳನ್ನು ನಮ್ಮ ರೈತರು ನೋಡಿರ್ತಾರೆ. ಇಲ್ಲಿ ಏನಕ್ಕೆ ಯೂರಿಯಾ ತಿಂದಂಗ ನಮ್ಮ ಹಸು ಸತ್ತೋಯ್ತು, ಅದು ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ತಿನ್ಬೇಕು ಅಷ್ಟು ತಿಂದ್ರೆ ಏನು ಆಗಲ್ಲ. ಕೆಲವರು ನಮ್ಮ ಜಮೀನಿಗೆ ಎಸಿಲಿಕ್ಕೆ ಯೂರಿಯಾ ತಗೊಂಡೋಗಿ ಚೀಲದಲ್ಲಿ ಇಟ್ಟಿರ್ತಾರೆ, ನಮ್ ಜಾನುವಾರುಗಳು ತಿಂದ್ಬಿಟ್ಟಿರ್ತವೆ. ಅವಾಗ ಅದಕ್ಕೆ ಅಮೋನಿಯಾ ಟಾಕ್ಸಿಸಿಟಿ ಅಂತ ಅಂದ್ರೆ ಅದು ತಿನ್ ನಂತರ ಹೊಟ್ಟೆ ಏನಿದೆ ಅಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳು ನಡೆದು ಕೆಲವು ಪದಾರ್ಥಗಳು ಉತ್ಪಾದನೆ ಆಗ್ತವೆ, ಅದರಿಂದ ನಮ್ಮ ಹಸುಗಳು ಸಾಯ್ತಾ ಇದಾವೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅಷ್ಟು ಪ್ರಮಾಣದಲ್ಲಿ ಯೂರಿಯಾನ ನೀವು ಕೊಟ್ರೆ ಖಂಡಿತವಾಗ್ಲೂ ಹಾಲಿನ ಉತ್ಪಾದನೆ ಇನ್ನೂ ಚೆನ್ನಾಗುತ್ತೆ. ಅಂದ್ರೆ ಒಂದು ದಿನಕ್ಕೆ ಸರಾಸರಿ ನೀವು ಒಂದು 5-6 ಅಷ್ಟು ಹಣ್ಣುಲ್ಲಂತೂ ತಿಂದೇ ತಿನ್ನುತ್ತೆ ನಮ್ಮ ಹಸುಗಳು, ಹಾಕೆ ಹಾಕ್ತೀರಿ. ಇದಕ್ಕೆ ಎಷ್ಟು ಹಾಕ್ಬೇಕು? 25 ಯೂರಿಯಾ. ಯಾವ ಯೂರಿಯಾ? ಮಾಮೂಲಿ ನಾವು ಏನ್ ಬೇಸಾಯಕ್ಕೆ ಯೂಸ್ ಮಾಡ್ತಾ ಇದೀವಿ ಅದೇ ಯೂರಿಯಾನ. ದಯವಿಟ್ಟು ಗಮನಿಸಿ, 5-6 ಮಣ್ಣುಲ್ಲಿಗೆ 25 ಯೂರಿಯಾ ಅಷ್ಟೇ ನಾವು ಹೇಳ್ತಾ ಇರೋದು. ಇದು 2.5 ಅಲ್ಲ ಅಥವಾ 25 ಅಲ್ಲ, ದಯವಿಟ್ಟು ಗಮನಿಸ್ಬೇಕು ನಮ್ಮ ರೈತರು. 5-6 ಒಣಹುಲ್ಲು ಅಂದ್ರೆ ದಿನಕ್ಕೆ ನೀವು ಏನ್ ಹಾಕ್ತಾ ಇದೀರಿ ಅಷ್ಟು ಹಣ್ಣುಲ್ಲಿಗೆ 25 ಅಂದ್ರೆ ನಾವು ಬೆಂಕಿ ಪಟ್ಟಣದಲ್ಲಿ ಒಂದು 1/2 ನೀವು ಒಂದು 1/2 ಅಥವಾ 1 ನೀರಲ್ಲಿ ಕದ್ರಕೊಂಡದ್ನ ಈ ಒಣಹುಲ್ಲು ಏನು ಒಂದ್ ಸ್ವಲ್ಪ ಅರಡಿಸ್ಕೊಂಡು ಅದ್ರ ಮೇಲೆ ಚಿಮ್ಕಿಸ್ಬಿಟ್ಟು ಒಂದು 5-10 ಬಿಟ್ಟು ನೀವು ಈ ತರ ಯೂರಿಯಾನ ಎನ್ರಿಚ್ ಅಂದ್ರೆ ಇದು ಯೂರಿಯಾ ಎನ್ರಿಚ್ಡ್ ಡ್ರೈ ಫಾರ್ಡರ್ ಅಂತ ಕರಿತೀವಿ ನಾವು, ಯೂರಿಯಾ ಕರ್ಣ ಮಾಡಿದಂತಹ ಒಣಹುಲ್ಲು ಅದನ್ನ ಕೊಡೋದ್ರಿಂದ ಖಂಡಿತವಾಗ್ಲೂ ಈ SNF ಪ್ರಾಬ್ಲಮ್ ಅಂತ ಏನಂತೀರಿ ಅದನ್ನು ಮತ್ತೆ ಅವುಗಳ ದೇಹ ಸ್ಥಿತಿನೂ ತುಂಬಾ ಚೆನ್ನಾಗಿ ಕಾಪಾಡುತ್ತೆ, ಹಾಲಿನ ಇಳುವರಿನೂ ಚೆನ್ನಾಗಿರುತ್ತೆ. ನಾವು ಇದುವರೆಗೆ ಸಾಮಾನ್ಯವಾಗಿ ನಾವೇನ್ ಗಮನಿಸ್ತೀವೋ ಆ ತರಹದ ಮೂಢನಂಬಿಕೆಗಳು ನಮ್ಮ ಕೃಷಿಕರಲ್ಲಿ ಇರ್ತಕ್ಕಂಥದ್ದು ಹಾಗೂ ಎಲ್ಲೆಲ್ಲಿ ಯಾವ್ಯಾವ ತರಹದ ಆಚರಣೆಯನ್ನ ಮಾಡ್ತಾರೋ ಅದನ್ನ ಗಮನಿಸಿ ಕೆಲವು ವಿಚಾರಗಳನ್ನ ಚರ್ಚೆಯನ್ನ ಮಾಡಿದ್ವಿ. ಇನ್ನು ಬೆಳಕಿಗೆ ಬಾರದಂತ ಅನೇಕ ಮೂಢನಂಬಿಕೆಗಳು ಕೂಡ ಇರಬಹುದು, ಅದೆಲ್ಲ ತಪ್ಪು ಅಂತ ಅಲ್ಲ, ಅವರ ತಿಳುವಳಿಕೆಗೆ ಸಂಬಂಧಪಟ್ಟಂಗೆ ಏನು ಅವ್ರಿಗೆ ನಿಲುಕ್ತಾ ಇತ್ತೋ ಅದನ್ನ ಈ ಹಿಂದಿನಿಂದ ಮಾಡಿಕೊಂಡು ಬಂದಂತದ್ದು, ಅವ್ರಿಗೆ ಮಾಹಿತಿಯ ಕೊರತೆ ಇತ್ತು, ಸಲಹೆ ನೀಡ್ತಕ್ಕಂಥವ್ರ ಕೊರತೆ ಇತ್ತು, ಇವೆಲ್ಲವೂ ಇತ್ತು. ಕೊರತೆ ಒಂದು ಕಾಲಕ್ಕೆ ಇತ್ತು, ಆದ್ರೆ ಈಗ ಆ ತರದ ಕೊರತೆ ಇಲ್ಲ. ಇದು ಮೂಢನಂಬಿಕೆ ಅಥವಾ ಇದು ಸರಿಯೋ ತಪ್ಪು ಅಂತ ಹೇಳಿ ಅವ್ರು ತಿಳಿಬೇಕು ಅಂತ ಅಂದ್ರೆ ತಕ್ಷಣಕ್ಕೆ ಏನ್ ಮಾಡ್ಬೇಕು? ಖಂಡಿತವಾಗ್ಲೂ ಮಧುಸೂದನ್ ಸರ್ ಹೇಳಿದಾಗೆ ತಿಳುವಳಿಕೆಯ ಕೊರತೆ ಅಥವಾ ಜ್ಞಾನದ ಕೊರತೆ ಈಗ ಆ ರೀತಿ ಇಲ್ಲ. ಖಂಡಿತವಾಗ್ಲೂ ನಮ್ಮ ವೆಟರ್ನರಿ ಡಾಕ್ಟರ್ಗಳು ಏನಿದೀವಿ, ನಮ್ಗಳ ಫೋನ್ ನಂಬರ್ಗಳನ್ನ ಇಟ್ಕೊಳ್ಳಿ ದಯವಿಟ್ಟು. ನೀವು ನಿಮ್ಗೆ ಏನೇ ಡೌಟ್ ಬಂದ್ರು ಖಂಡಿತ ಫೋನ್ ಮಾಡಿ. ಈಗ ಡಿಜಿಟಲ್ ಟೆಕ್ನಾಲಜಿಗಳಿದಾವೆ, ವಾಟ್ಸ್ಆಪ್ ಮಾಡಬಹುದು, ಮೆಸೇಜ್ ಮಾಡಬಹುದು. ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಖಂಡಿತವಾಗ್ಲೂ ನಾವುಗಳು ನಿಮಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಅಂದ್ರೆ ನಿಮಗೆ ಸರಿಯಾದ ಕ್ರಮಗಳ ಬಗ್ಗೆ ತಿಳಿಸ್ಲಿಕ್ಕೆ ರೆಡಿ ಇದೀವಿ. ನಮ್ಮ ಹಾಸನ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ ಕಾಲೇಜಿನಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ನುರಿತ ಜ್ಞಾನಿಗಳಿದ್ದಾರೆ. ಅವ್ರಗಳ ಹತ್ರ ನೀವು ದಯವಿಟ್ಟು ನೀವು ಖುದ್ದಾಗೂ ಬೇಕಾದ್ರೆ ನಮ್ಮ ಕಾಲೇಜಿಗೆ ಬರಬಹುದು, ಅಥವಾ ನಮ್ಗಳ ಒಂದು ದೂರವಾಣಿ ಸಂಖ್ಯೆಗಳನ್ನು ಸಹ ಇಟ್ಟುಕೊಂಡು ಯಾವುದೇ ಕ್ಷಣದಲ್ಲಿ ನಾವು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾವು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀವಿ. ಜ್ಞಾನ ಪಡೀರಿ ದಯವಿಟ್ಟು, ಜ್ಞಾನವೇ ಇವತ್ತಿನ ಶಕ್ತಿ ಲಾಭ ಗಳಿಸಲಿಕ್ಕೆ. ಹೌದು, ದಯವಿಟ್ಟು ನೀವು ಲಾಭ ಪಡಿಬೇಕು, ಆ ಮೂಲಕ ನೀವು ಉನ್ನತಿ ಸ್ಥಾನಕ್ಕೆ ಹೋಗ್ಬೇಕು. ಈ ಮೂಢನಂಬಿಕೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಿಮ್ಮನ್ನ ಏನಾದ್ರು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನು ಮಾಡುವಂತದ್ದು, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದು? ನನ್ನ ಸಂಪರ್ಕ ಸಂಖ್ಯೆ ದೂರವಾಣಿ ಸಂಖ್ಯೆ 90082086 2. ಮತ್ತೊಮ್ಮೆ ಹೇಳುತ್ತೇನೆ, 900082086 2. ಈ ಒಂದು ನಂಬರ್ಗೆ ನಿಮ್ಮಲ್ಲಿ ಇನ್ನೂ ಏನಾದರೂ ಬೇರೆ ರೀತಿಯಾದ, ನಾವೀಗ ವಿವರವಾಗಿ ಮಾತಾಡಿದಂತಹ ಕ್ರಮಗಳ ಬಗ್ಗೆ ಅಲ್ಲದೆ ಇನ್ನೂ ಯಾವಾದರೂ ಬೇರೆ ರೀತಿಯಾದ ಒಂದು ನಿಮಗೆ ಜ್ಞಾನದ ಅಗತ್ಯ ಇದೆ, ಮೂಢನಂಬಿಕೆ ಇದಿದೆ, ಇದು ಸರಿನೋ ತಪ್ಪೋ ಅನ್ನೋದ್ರ ತಿಳಿಬೇಕು ಅಂದರೆ ಖಂಡಿತವಾಗ್ಲೂ ನೀವು ಯಾವಾಗ ಬೇಕಾದರೂ ನನಗೆ ಸಂಪರ್ಕಿಸ್ಬೋದು. ನನಗೆ ತಿಳಿದಿರ್ತಕ್ಕಂಥ ಜ್ಞಾನನ ಖಂಡಿತವಾಗ್ಲೂ ತಿಳಿಸ್ತೀನಿ. ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂದ್ರೂ ನಮ್ಮ ಕಾಲೇಜಿನಲ್ಲಿ ಇನ್ನೂ ಸಾಕಷ್ಟು ನುರಿತ ಜ್ಞಾನಿಗಳಿದ್ದಾರೆ, ಅವ್ರ ಮೂಲಕ ನಾವು ತಿಳಿದು ನಿಮಗೆ ಬೇಕಾದಂತಹ ಮಾಹಿತಿನ ಖಂಡಿತ ಒದಗಿಸ್ತೀವಿ. ಒಳ್ಳೆಯದು ಡಾಕ್ಟರ್ ಹೇಮಂತ್ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರು ಸಾಕಾಣಿಕೆಯಲ್ಲಿನ ಮೂಢನಂಬಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಏನೆಲ್ಲ ಮೂಢನಂಬಿಕೆಗಳು ಇದ್ದಾವೆ, ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದ್ರ ಜೊತೆಗೆ ಅದರಿಂದ ಆಗ್ತಕ್ಕಂತಹ ಕೆಟ್ಟ ಪರಿಣಾಮಗಳೇನಿದ್ದಾವೋ ಅದರ ಬಗ್ಗೆನೂ ಕೂಡ ತಾವು ತಿಳಿಸ್ಕೊಟ್ರಿ. ಅದನ್ನ ನಾವು ಮಾಡದೇ ಇದ್ರೆ ಹೇಗೆ ನಮ್ಮ ಪಶು ಸಂಪತ್ತನ್ನ ಇನ್ನೂ ಚೆನ್ನಾಗಿ ಗಳಿಸಿಕೊಳ್ಳಬಹುದು, ಉಳಿಸಿಕೊಳ್ಳಬಹುದು, ಜೊತೆಗೆ ಅದರಿಂದ ನಾವು ಕೂಡ ಲಾಭವನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಮೌಢ್ಯಗಳನ್ನು ಬಿಡಿ, ಬುದ್ಧಿವಂತರಾಗಿ. ನಮಸ್ತೆ. ಇದುವರೆಗೆ ಜಾನುವಾರುಗಳ ಸಾಕಾಣಿಕೆಯಲ್ಲಿನ ಮೂಢನಂಬಿಕೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದರೆ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक, मुंह न छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास